ಸಹಸಂಶೋಧನೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9964944464. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು, ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಮಂಗಳೂರು ಮಣಿ, ಮಂಗಳೂರು ವಿಮಾನ ನಿಲ್ದಾಣ ವೀಕ್ಷಣಾಲಯ, ಕ್ಯಾಸಲ್ ರಾಕ್ಗಳಲ್ಲಿ ತಲಾ 6 ಸೆಂಟಿಮೀಟರ್, ಸುಳ್ಯ, ಸಿದ್ದಾಪುರ, ಉಡುಪಿ ಜಿಲ್ಲೆಗಳಲ್ಲಿ ತಲಾ 5 ಸೆಂಟಿಮೀಟರ್, ಆಗುಂಬೆ, ಪುತ್ತೂರು, ಕಾರ್ಕಳ, ಕುಮುಟಗಳಲ್ಲಿ 4 ಸೆಂಟಿಮೀಟರ್, ಮುಲ್ಕಿ, ಮಂಕಿ, ಧರ್ಮಸ್ಥಳಗಳಲ್ಲಿ 3 ಸೆಂಟಿಮೀಟರ್, ಜೋಯಿಡಾ, ಕುಂದಾಪುರ, ಹೊನ್ನಾವರ ವೀಕ್ಷಣಾಲಯ, ಮುನಿರಾಬಾದ್, ಶೃಂಗೇರಿ, ಅಜ್ಜಂಪುರ, ಕಮ್ಮರಡಿ, ಜಯಪುರಗಳಲ್ಲಿ ತಲಾ 2 ಸೆಂಟಿಮೀಟರ್, ಕೊಟ್ಟಿಗೆಹಾರ, ನಾಪೊಕ್ಲು, ಬೆಂಗಳೂರು ನಗರ, ಬೆಂಗಳೂರು ಹಾಲ್ ವಿಮಾನ ನಿಲ್ದಾಣ ವೀಕ್ಷಣಾಲಯ, ವಿರಾಜಪೇಟೆ, ಸರಗೂರು, ಕಳಸ, ಕೆಂಭಾವಿ, ಶಿಗ್ಗಾಂವ್, ಬಾಗೇವಾಡಿ, ರೋಣ್, ದೇವದುರ್ಗ, ಕದ್ರಾ, ಶಿರಾಲಿ ಹಾಗೂ ಗೋಕರ್ಣದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ, ಗಾಳಿಯ ವೇಗ 30-40 ಕಿಲೋಮೀಟರ್ನೊಂದಿಗೆ ನಿರಂತರ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 30°C ನಿಂದ 20°C ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 4001 ಗರಿಷ್ಠ 7229. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ 9831 ಗರಿಷ್ಠ 9831. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ ಕನಿಷ್ಠ ಹಾಗೂ ಗರಿಷ್ಠ 32,440. ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 2,500. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆ. ಶರಣು ಅಯ್ಯ ಗಣನಾಯಕ ನಮ್ಮ ಕರುಣದಿಂದಲೇ ಕಾಯೋ ಗಣ